ಆದ ಕಾರಣ ನಮ್ಮಲ್ಲಿ ಅಂದ್ರೆ ನಮ್ಮ ಹಿರಿಯರು ಪರಂಪರೆಯಲ್ಲಿ ಹೇಗಿರ್ತದೆ ಅಂದ್ರೆ ಬೇಸಿಗೆಯಲ್ಲಿ ಇರುವಂತಹ ಆಹಾರ ಕ್ರಮಗಳು ಬೇರೆ, ಅದೇ ಮಳೆಗಾಲಕ್ಕೆ ಬಂದಾಗ ಅಲ್ಲಿ ನಾವು ಉಪಯೋಗಿಸುವಂತಹ ಆಹಾರಗಳು ಬೇರೆ ಇರ್ತದೆ, ಚಳಿಗಾಲಕ್ಕೆ ಬಂದಾಗ ಮತ್ತೆ ಅಲ್ಲೇ ಪುನಃ ಬದಲಾವಣೆ ಆಗ್ತದೆ. ಅಂದ್ರೆ ಈಗ ಬೇಸಿಗೆಯಲ್ಲಿ ಸಾಧಾರಣವಾಗಿ ನಮ್ಮಲ್ಲಿ ನಾವು ತಂಬುಳಿಗಳು ಮತ್ತೆ ಶರಬತ್ತು ಪಾನಕಗಳು ಇದರ ಉಪಯೋಗ ಬೇಸಿಗೆಯಲ್ಲಿ ಜಾಸ್ತಿ, ಅದೇ ಮಳೆಗಾಲಕ್ಕೆ ಬಂದಾಗ ಅದು ನಮ್ಮಲ್ಲಿ ಈ ದಕ್ಷಿಣ ಕನ್ನಡ ತುಳುನಾಡಿನಲ್ಲಿ ನಾವು ಪತ್ರೊಡೆ ಅಥವಾ ಕಣಿಲೆಯ ಪದಾರ್ಥಗಳು ಇಂಥದನ್ನೆಲ್ಲ ನಾವು ಜಾಸ್ತಿ ಉಪಯೋಗಿಸ್ತೇವೆ. ಚಳಿಗಾಲಕ್ಕೆ ಬಂದಾಗ ಏನಾಗಿರ್ತಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟದ್ದು ಅಥವಾ ನಮ್ಮ ಜೀರ್ಣಾಂಗ ವ್ಯೂಹವನ್ನ ಪುನಃ ಒಂದ್ಸತಿ ಅದನ್ನ ಶೋಧನ ಮಾಡಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ ಹೇಗೆಂದ್ರೆ ಚಳಿಗಾಲ ಶುರುವಾದಾಗ ಹುಳಕ್ಕೆ ಔಷಧಿ ಕೊಡುದು ಅಂತ ಒಂದು ವಾಡಿಕೆಯಲ್ಲಿತ್ತು. ಆವಾಗ ಎಂತ ಮಾಡ್ತಾ ಇದ್ರು ಅಂದ್ರೆ ಕೊಜಂಬೆ ಸೊಪ್ಪು ಅಂತ ಹೇಳ್ತಾರೆ, ಅದರ ಗಂಜಿಯನ್ನ ಚಳಿಗಾಲ ಶುರುವಾಗುವ ಮಳೆಗಾಲ ಮುಗಿದು ಚಳಿಗಾಲ ಶುರುವಾಗುವ ಆರಂಭದ ಮೂರು ದಿನ ಕೊಜಂಬೆ ಸೊಪ್ಪಿನ ಗಂಜಿಯನ್ನೇ ಕೊಡ್ತಾ ಇದ್ರು. ಈ ಕೊಜಂಬೆ ಸೊಪ್ಪಿಗೆ ಹೊಟ್ಟೆಯ ಹುಳ ಅಥವಾ ಕ್ರಿಮಿಗಳ ನಾಶ ಮಾಡುವಂತ ಶಕ್ತಿ ಇದೆ. ಸೊ ಈ ಕೊಜಂಬೆ ಸೊಪ್ಪಿನ ಗಂಜಿ ಊಟ ಮಾಡುವುದರಿಂದ ಆ ಹೊಟ್ಟೆ ಹುಳದ ಸಮಸ್ಯೆ ಅಂದ್ರೆ ಒಂದ್ಸತಿ ನಮ್ಮ ಇಡೀ ಜೀರ್ಣಾಂಗ ವ್ಯೂಹ ಶೋಧನ ಆಗ ನಮ್ಮ ಶರೀರದ ಚಟುವಟಿಕೆಗಳು ಚಳಿಗಾಲಕ್ಕೆ ಪೂರಕವಾಗಿ ಅದು ಅನುಗುಣವಾಗಿ ನಡೀಲಿಕ್ಕೆ ಸುಲಭ ಆಗ್ತದೆ ಅಂತ. ಮತ್ತೆ ಮಳೆಗಾಲದಲ್ಲಿ ಈಗಂತೂ ಆಟಿ ತಿಂಗಳು ಅನ್ನೋದನ್ನ ಒಂದು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅದರಲ್ಲಿ ಈಗ ಪತ್ರೊಡೆ ಅಂತ ಕೆಸವಿನ ಸೊಪ್ಪಿಂದ ಮಾಡೋದಿರ್ಬೋದು ಅಥವಾ ಕಣಿಲೆ, ಇವೆರಡೂ ಒಂಥರ ಎಲ್ರಿಗೂ ಗೊತ್ತಿದ್ದು ಇದು ಉಷ್ಣ ಅಂತ, ಎಲ್ಲಾ ಶರೀರಕ್ಕೂ ಅದು ಆಗಿ ಬರುವುದಿಲ್ಲ. ಕೆಲವು ಜನರಿಗೆ ಪತ್ರೊಡೆ ರೆಗ್ಯುಲರ್ ಆಗಿ ತಿಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಥವಾ ಎದೆ ಉರಿ ಬರುದು ಇಂಥದ್ದೆಲ್ಲ, ಹೌದು ಚರ್ಮದಲ್ಲಿ ದದ್ದು ಅಂದ್ರೆ ದಡಿಕೆ ಬಂದಾಗ ಆಗುದು ಇಂಥದ್ದೆಲ್ಲ ಬರ್ತದೆ. ಆದ್ರೆ ಈ ಕೆಸುವಿನ ಅಥವಾ ಕಣಿಲೆಯನ್ನ ಉಪಯೋಗಿಸುವುದರಿಂದ ಮಳೆಗಾಲದಲ್ಲಿ ಬರುವಂತಹ ಕೆಲವು ಶೀತ ಜ್ವರ ಇರ್ಬೋದು ಅಥವಾ ಪದೇ ಪದೇ ಬರುವಂತ ಶೀತ ಜ್ವರಗಳಿರ್ಬೋದು, ಮತ್ತೆ ಮಳೆಗಾಲದಲ್ಲಿ ಏನಾಗಿರ್ತಂದ್ರೆ ಸ್ವಾಭಾವಿಕವಾಗಿ ಅಗ್ನಿ ಅಂದ್ರೆ ಜೀರ್ಣ ಶಕ್ತಿ ಕಡಿಮೆ ಇರ್ತದೆ ಮಳೆಗಾಲದಲ್ಲಿ, ಆಗ ಈ ಜೀರ್ಣ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಕೂಡ ಇದರ ಉಷ್ಣ ಗುಣ ಉಪಕಾರಿಯಾಗಿರ್ತದೆ. ಸೊ ಪತ್ರೊಡೆ ಸೇವನೆ ಅಥವಾ ಕಣಿಲೆಯ ಉಪಯೋಗ, ಅದಲ್ಲದೆ ತತ್ತೆ ಸೊಪ್ಪು ಅಂತ ಹೇಳ್ತಾರೆ ಅದರನ್ನ ಪಲ್ಯ ಮಾಡುದು, ಮತ್ತೆ ನರಿಕಬ್ಬು ಅಂತ ಆಯುರ್ವೇದದಲ್ಲಿ ಕೇಬುಕ ಅಂತ ಹೇಳ್ತಾರೆ ಇದನ್ನ ಪಲ್ಯ ಮಾಡುದು, ಇದೆಲ್ಲವೂ ಕೂಡ ಮಳೆಗಾಲದಲ್ಲಿ ನಮ್ಮ ಶರೀರದಲ್ಲಿ ಆಗುವಂತ ವೈಪರೀತ್ಯವನ್ನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಲಿಕ್ಕೆ ಸಹಕಾರಿಯಾಗಿರ್ತದೆ ಅಂತ ಹೇಳಿದ್ರೆ ಕಾಲಕ್ರಮಕ್ಕೆ ಅನುಗುಣವಾಗಿ ನಮ್ಮ ಆಹಾರವನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂತ. ಹೌದು, ಹಾಗಿದ್ರೆ ಈ ಪಾರಂಪರಿಕ ಆಹಾರ ಏನೆಲ್ಲ ವಿಷಯಗಳನ್ನ ಅದು ಒಳಗೊಳ್ಳುತ್ತದೆ ಅನ್ನುವಂಥದ್ದು. ಈ ಪಾರಂಪರಿಕ ಆಹಾರವನ್ನು ಮುಖ್ಯವಾಗಿ ನಾವು ಅದನ್ನ ಅವಲೋಕಿಸಿದ್ರೆ ಅದರಲ್ಲಿ ಎರಡು ರೀತಿಯಲ್ಲಿ ನಾವು ಅದನ್ನ ವಿಂಗಡಣೆ ಮಾಡಬಹುದು. ಒಂದು, ನಾವು ನಮ್ಮ ದಿನನಿತ್ಯದಲ್ಲಿ ಬಳಸುವಂತಹ ತಿಂಡಿ ಇರ್ಬೋದು ಅಥವಾ ಆಹಾರ ವಿಧಾನಗಳಿರ್ಬೋದು, ಅಂದ್ರೆ ಈಗ ನಾವು ಮಾಡುವಂತ ದೋಸೆ ಇಡ್ಲಿ ಅಥವಾ ಕಡುಬು ಇಂಥ ತಿಂಡಿಗಳು, ಅಥವಾ ಊಟದಲ್ಲಿ ಮಾಡುವಂತ ಬೇರೆ ಬೇರೆ ತರಕಾರಿ ಕಾಯಿಪಲ್ಯ ಹಾಕಿದಂತಹ ಸಾಂಬಾರು ಸಾರು ಇಂಥದ್ದೆಲ್ಲ. ಅದಲ್ಲದೆ ಕೆಲವೊಂದು ರೋಗಗಳಲ್ಲಿ ರೋಗದ ಆರಂಭಿಕ ಸ್ಥಿತಿಯಲ್ಲಿ ಅಥವಾ ರೋಗದ ಔಷಧಿಗೆ ಪೂರಕವಾಗಿ ಕೆಲವೊಂದು ಆಹಾರ ಕ್ರಮಗಳನ್ನು ಹೇಳ್ತಾರೆ. ಈಗ ತಂಬುಳಿ ಇರ್ಬೋದು, ಕೆಲವೊಂದು ಚಟ್ನಿಗಳು, ಈಗಾಗಲೇ ಹೇಳಿದಂತೆ ಗಂಜಿ ರೀತಿಯಲ್ಲಿ ಅಥವಾ ಪಾನಕದ ರೀತಿಯಲ್ಲಿ ಉಪಯೋಗಿಸುವಂಥದ್ದು, ಇವೆಲ್ಲವನ್ನು ಕೂಡ ನಾವು ಪಥ್ಯಾಹಾರ ಅಂತ ಹೇಳುವ ಒಂದು ವರ್ಗಕ್ಕೆ ಅದನ್ನು ಸೇರಿಸಿಕೊಳ್ಬಹುದು. ಅಂದ್ರೆ ಒಂದು, ನಾವು ಸಾಮಾನ್ಯವಾಗಿ ಅದು ಇಂಥ ರೋಗಕ್ಕೆ ಅಂತೇಳಿ ವಿಶೇಷವಾಗಿ ನಾವು ಅದನ್ನ ಹೇಳಲಿಕ್ಕಾಗುದಿಲ್ಲ, ನಮ್ಮ ದೋಸೆ ಆಗಿರ್ಬೋದು ಇಂಥದ್ದೆಲ್ಲ, ಬಟ್ ಈ ತಂಬುಳಿ ಇಂಥದನ್ನೆಲ್ಲ ಕೆಲವೊಂದು ವಿಶೇಷವಾಗಿ ರೋಗದ ಸ್ಥಿತಿಯಲ್ಲೇ ಅದನ್ನ ಉಪಯೋಗಿಸುವಂಥದ್ದು. ಉದಾಹರಣೆಗೆ ಈಗ ಫುಡ್ ಪಾಯ್ಸನಿಂಗ್ ಆಗಿರ್ತದೆ ಅಥವಾ ಒಬ್ಬರಿಗೆ ಭೇದಿ ಆಗಿರ್ತದೆ, ಅಂತ ಸಂದರ್ಭದಲ್ಲಿ ಮನೆಯಲ್ಲೇ ಮಾಡುವಂತಹದಂದ್ರೆ ಈ ದಾಳಿಂಬೆ ಸಿಪ್ಪೆಯ ತಂಬುಳಿಯನ್ನು ಮಾಡುದು, ಅಥವಾ ಕೆಲವೊಂದು ರಕ್ತಹೀನತೆಯಲ್ಲಿ ಈ ಬಾಳೆ ಹೂವಿನ ಪಲ್ಯ ಮಾಡುದು ಅಥವಾ ಬಾಳೆ ಹೂವಿನ ತಂಬುಳಿ ಮಾಡುದು, ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದಾಗ ಈ ಬಾಳೆ ದಂಡಿನ ಉಪಯೋಗ ಆಹಾರದಲ್ಲಿ, ಅಂದ್ರೆ ಅದನ್ನ ಪಲ್ಯ ಮಾಡಬಹುದು ಅಥವಾ ಸಲಾಡಿನ ಹಾಗೆ ಮಾಡಿ ಉಪಯೋಗಿಸುದು, ಇದೆಲ್ಲವೂ ಕೂಡ ಪಥ್ಯಾಹಾರದಲ್ಲಿ ಬರ್ತದೆ. ಇದನ್ನ ರೋಗದ ಆರಂಭದ ಸ್ಥಿತಿಯಲ್ಲಿ ರೋಗ ಮುಂದುವರಿಯದ ಹಾಗೆಯೇ ಕೂಡ ಇದನ್ನು ಉಪಯೋಗಿಸಬಹುದು, ಅಥವಾ ಈಗ ರೋಗ ತೀವ್ರವಾಗಿದ್ದಾಗ ಕೂಡ ಔಷಧಿಯ ಜೊತೆಗೆ ಇದನ್ನು ನಾವು ಆಹಾರದಲ್ಲಿ ಉಪಯೋಗಿಸಿದಾಗ ಅದು ರೋಗ ಗುಣವಾಗಲಿಕ್ಕೆ ತುಂಬ ಸಹಕಾರಿ ಆಗಿರ್ತದೆ ಅಂತ. ಇದರಿಂದಾಗಿ ಈ ಪಾರಂಪರಿಕ ಆಹಾರ ಇಂಥದ್ದನ್ನೆಲ್ಲ ಒಳಗೊಂಡ್ರೆ ನಮ್ಮ ರೋಗವನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಬಹುದು. ಹೌದು, ಇದು ಒಂದೊಂದು ಪ್ರದೇಶಕ್ಕೆ ಒಂದೊಂದು ಅಂತ ಹೇಳಿ ಪ್ರಾದೇಶಿಕವಾಗಿ ಕೂಡ ವ್ಯತ್ಯಾಸ ಆಗ್ತದ ಹೇಗೆ? ಹೌದು, ಖಂಡಿತ. ಯಾಕಂದ್ರೆ ಒಂದೊಂದು ಪ್ರದೇಶಕ್ಕೆ

ಅಮಿತ ಸೌಖ್ಯದ ಪ್ರಬಲ ಶಾಸ್ತ್ರೋತ್ತಮ ಶರಣಂಬೆ ಶರಣು ವಿದ್ಯಾ ಶರ